ನಾನು ಪದವಿ ಮುಗಿಸಿದ ನಂತರ ಕೃಷಿನಲ್ಲೇ ಜಾಸ್ತಿ ಒಲವು ಬಂತು. ಆ ಕಾರಣಕ್ಕೋಸ್ಕರ ಕೃಷಿನಲ್ಲೇ ತೊಡಗಿಸ್ಕೊಂಡು ಇಲ್ಲದ ಕೃಷಿ ಮಾಡಿಕೊಂಡೇ ಬರ್ತಾಯಿದ್ದೀನಿ. ನೀವು ಎಮ್ ಎ ಪದವೀಧರರು, ಪೊಲೀಸ್ ನೌಕರಿಯನ್ನು ಅರಸಿ ಹೋಗಿದ್ರಿ, ನೌಕರಿನೂ ಸಿಕ್ಕಿತ್ತು. ಆದರೆ ಪೊಲೀಸ್ ಕೆಲಸಕ್ಕೆ ನೀವು ಎಲ್ಲ ಬಂದ ಹೊತ್ತಿಗೆ ನೀವು ನಿರಾಕರಿಸಿದ್ರಿ, ಆ ಕೆಲಸ ನನಗೆ ಬೇಡ ಅಂತ. ಯಾಕೆ ಹೀಗೆ ಶಿವಶಂಕರ್? ನನಗೆ ಪ್ರೇರಣೆಯಾಗಿ ಎಚ್ ಬಿ ಕುಮಾರ್ ಅಂತೇಳಿ ಇಂಜಿನಿಯರು ಮೂಲತಃ ನಮ್ಮೂರಿನವರೇ ಆದವರು, ಅವರು ಕೆಲಸನ ಬೆಂಗಳೂರಿನಲ್ಲಿ ಕೆಲಸ ಬಿಟ್ಟು ಕೃಷಿಗೆ ಬಂದಿದ್ದರು. ಅವ್ರಿಗೆ ಕೃಷಿ ಬಗ್ಗೆ ಹೆಚ್ಚು ಗೊತ್ತೇ ಇರಲಿಲ್ಲ. ಅಂಥವರೇ ಕೃಷಿ ಮಾಡ್ತಾರೆ. ನಾನು ಮೊದಲಿಂದನು ಎಸ್ ಎಲ್ ಸಿ ಓದ್ತವೆಯಿಂದನು ಕೃಷಿನೇ ಮಾಡಿದವನಿಗೆ ನಾನೇ ಬರಬಾರ್ದು, ಎಲ್ಲೋ ಒಂದು ಸರ್ಕಾರಿ ಪೊಲೀಸ್ ಕೆಲಸಕ್ಕೆ ಸೇರಿಕೊಂಡು ಅಷ್ಟಕ್ಕೆ ಸೀಮಿತ ಆಗೋದು ಬೇಡ, ಒಂದು ಭೂಮಿ ತಾಯಿ ಋಣ ತೀರಿಸೋಣ ಅನ್ನೋದಕ್ಕೋಸ್ಕರನೇ ನಾನು ಕೃಷಿಗೆ ಬಂದಿದ್ದು. ಆಗ ಕುಟುಂಬದಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು? ನೀವು ಈ ಕೈಯಲ್ಲಿರೋ ಕೆಲಸನ ಇವನು ಸೇರಿಕೊಳ್ಳದೆ ಇಲ್ಲಿ ಉಳಿದನಲ್ಲ ಅಂತ ಏನಾದರೂ ಯಾವತ್ತಾದರೂ ಆ ಬಗ್ಗೆ ಯೋಚನೆ ಮಾಡಿದ್ದೀಯಾ? ಮನೆಯಲ್ಲಿ ಅದಕ್ಕೆ ದೊಡ್ಡ ಗಲಾಟೆನೇ ಆಯಿತು. ತಲೆ ಕೆಟ್ಟೋಗಿದೆ ಇವನಿಗೆ, ಕೆಲಸ ಬಿಟ್ಟು ಬಂದ, ಪೊಲೀಸ್ ಕೆಲಸ ಬಿಟ್ಟು ಬಂದ, ಜೊತೆಗೆ ಹೊಲ ಮಠ ಮಾಡಿಸೋಕೋಗ ಅವನೇ ಪಾಡು ಬಿದ್ದಿರೋ ಹೊಲನ, ತಲೆ ಕೆಟ್ಟೋಗದೆ, ಹುಚ್ಚಿಕೊಂಡೆ ಮಗ ಅಂತ ಹೇಳಿ ನಮ್ಮ ಅಣ್ಣ ಅಂದರು. ಬೇಸರ ಮಾಡ್ಕೊಳ್ತಾನೆ, ನನ್ನ ಕೆಲಸ ನಾನು ಮಾಡ್ತಾಯಿರ ಮಾಡಲೇಬೇಕು, ಮಾಡೇ ತೀರಿಸ್ಬೇಕು, ಭೂಮಿ ತಾಯಿಗೆ ಏನಾದ್ರು ಸರಿ ನಾನು ಮಾಡಲೇ ಕೊಡುಗೆ ಕೊಟ್ಟೋಗ್ಬೇಕು ಅನ್ನೋ ತೀರ್ಮಾನ ಮಾಡಿ ಸ್ಟೆಪ್ ತಗೊಂಡು ನಿರಂತರವಾಗಿ 2005 ಹಿಡಿದು ಇದು ಸ್ಟಿಲ್ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಕೃಷಿನಲ್ಲೇ ತೊಡಗಿಸ್ಕೊಂಡು ಕೆಲಸ ಮಾಡ್ತಾನೆ ಬಂದಿದ್ದೀನಿ. ನೀವು ಕೃಷಿ ಪ್ರಾರಂಭ ಮಾಡಿದಾಗ ಅಂದರೆ ಬಹಳ, ನೀವು ಹೇಳಿದ್ರಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲೂ ಸಹ ನಿಮ್ಮ ತಂದೆಯವರು ಏನು ಕೃಷಿ ಮಾಡ್ತಿದ್ರು ಅವ್ರ ಜೊತೆ ನೀವು ಎಲ್ಲ ಮಾಡ್ತಿದ್ರಿ ಅಂತ. ಆದರೂ ಇದನ್ನು ನಾನು ಸಂಪೂರ್ಣವಾಗಿ ನನ್ನ ಬದುಕಾಗಿ ಸ್ವೀಕಾರ ಮಾಡ್ತೀನಿ ಅಂದಮೇಲೆ ನೀವಿಲ್ಲಿ ಬಂದ್ರಲ್ಲ, ಆವಾಗ ಈ ಕೃಷಿ ಭೂಮಿ ಯಾವ ಥರ ಇತ್ತು? ಫಸ್ಟು ನಮ್ಮದು 2 ಎಕರೆ 35 ಕುಂಟೆನಲ್ಲಿ 47-48 ಗದ್ದೆಗಳಿದ್ದು, ಅದನ್ನು 2004 ಒಂದು ಟ್ರ್ಯಾಕ್ಟರ್ಸ್ ಒಂದು ಎಸ್ ಬಿ ಐನಿಂದ ಲೋನ್ ಪಡ್ಕೊಂಡು ನಂತರ ಆ ಗದ್ದೆಗಳನ್ನ ಕೇವಲ 30 ಗದ್ದೆಗೆ ತಗೊಂಡು ನಿಲ್ಲಿಸ್ಕೊಂಡೆ. ಪುನಃ ಇನ್ನೊಂದು ಕಡೆ ಅದೇ ಥರ 2 ಎಕರೆ 20 ಕುಂಟೆ ಜಮೀನು 85 ಗದ್ದೆ ಇದ್ದು, ಅದನ್ನ ಈಗ ಪ್ರೆಸೆಂಟ್ 13 ಗದ್ದೆಲಿದೆ, ಕಪಡಿ ಹತ್ರ ಜಮೀನು. ಆಗ ನಂತರ ನನಗೆ ಕೃಷಿ ಮಾಡಲಿಕ್ಕೆ ಒಂದು ಸ್ವಲ್ಪ ಬಲು ಹಿಂಸೆ ಆಗ್ತಿತ್ತು. ಆಗ ನನಗೆ ಟೊಮೊಟೊನಲ್ಲಿ ಒಂದು ಭರ್ಜರಿ ಕ್ರಾಪ್ಗಳು ಬಂತು ಹಿಡಿದಂಗೆ. ಕೈ 5-6 ವರ್ಷ ಭಾರಿ ಒಳ್ಳೆ ಬೆಳೆಗಳಿತ್ತು. ಹೂಕೋಸಿತ್ತು, ಎಲೆಕೋಸಿತ್ತು. ಎಲೆಕೋಸ್ಗಿಂತ ಹೆಚ್ಚಾಗಿ ನನಗೆ 53 ರೂಪಾಯಿಗೆ 1 ಕೆಜಿ ಹೂಕೋಸು ಕಳಿಸಿದ್ದೆ. ಆ ದುಡ್ಡು ಬಂದಾಗ ತುಂಬ ನಿರಾಳವಾಗಿ ಅನಿಸ್ತಾ ಇತ್ತು. ಏನೋ ಖುಷಿ, ಇದರಲ್ಲಿರೋ ಮಜಾ ಎಲ್ಲೂ ಇರಲಿಲ್ಲ, ಅಂತಹ ಮಜಾ. ಈಗಲೂ ಎಷ್ಟನೇ ಇಸ್ವಿ ಇದು? ನನ್ನ ದಿನಚರಿನಲ್ಲಿ ನಾನು ಪ್ರತಿ ಈಗಲೂ ನನ್ನ ಡೈರಿ ಒಂದು 20 ವರ್ಷದ ಡೈರಿ ಇಟ್ಕೊಂಡಿದ್ದೀನಿ, ನೆನಪಿಲ್ಲ. ಆದ್ರೂ 2004 ಒಂದು ಟ್ರ್ಯಾಕ್ಟರ್ನ 800 ರೂಪಾಯಿಗೆ ಟೊಮೊಟೊ ಹಣ್ಣು ಸುರಿದಿರೋದು ಉಂಟು. ಅದೇ ಒಂದು ಟ್ರ್ಯಾಕ್ಟರ್ನ 37 ರೂಪಾಯಿ ಕೊಟ್ಟಿರೋದು ನನ್ನ ಹತ್ರ ಇದುವರೆಗೂ ಬಿಲ್ಗಳು ಇದೆ, ಕ್ಯಾಶ್ ಬಿಲ್ಗಳು. ಒಂದು ಟ್ರ್ಯಾಕ್ಟರ್ ಲೋಡು 800 ರೂಪಾಯಿ, 800 ರೂಪಾಯಿಂದ 35,000 ರೂಪಾಯಿ ತನಕ ತಗೊಂಡು ಎರಡು ಥರ ನೋಡಿದ್ದೀರಿ, ಎರಡು ಲೈಫ್ ನೋಡ್ದಂಗೆ ಆಯಿತು. ಅದು ಹೆಂಗಿದೆ, ಇದು ಹೆಂಗಿದೆ ಅಂತ ಅಲ್ಲಿ ಅಷ್ಟಿದ್ದು. ಈಗ ನಾನು ಕೇಳಿದೆ, ಈಗ ನಾವು ಏನಿದ್ದೀವಿ, ಈ ಭೂಮಿ ಒಂದು ಭಾಗ ಪೂರ್ತಿ ಬಂಜರಾಗಿತ್ತು ಅಂತ ನೀವೇ ಹೇಳಿದ್ರಿ, ಆದರೆ ಈಗ ಈ ಭೂಮಿ ನೋಡಿದ್ರೆ ಹಸಿರಿಂದ ಕಂಗೊಳಿಸ್ತಾ ಇದೆ, ನಮ್ಗೆ ಆ ಥರ ಅನ್ನಿಸ್ತಾನೆ ಇಲ್ಲ. ಹೇಳಿ, ನೀವು ಇಲ್ಲಿ ಬಂದ ದಿನ ಹೇಗಿತ್ತು, ಅಲ್ಲಿ ಯಾವ ಥರ ವಾತಾವರಣ ಇತ್ತು, ಹೇಗಿಷ್ಟೆಲ್ಲ ಸಾಧ್ಯ ಆಯಿತು ಇಷ್ಟು ವರ್ಷಗಳಲ್ಲಿ? ಸಾಧ್ಯ ಅಂತಂದರೆ ನಮ್ಮ ಚಿಕ್ಕಪ್ಪ ಅವರು ಲಾಯರ್ ಆಗಿದ್ದರು. 97-98 ನಾನು SLC ಮುಗಿದಿತ್ತು, ಪಿ ಯು ಸಿಗೆ ಹೋಗ್ತಾ ಇದ್ದೆ. ಆವಾಗ ಒಂದು ಗಿಡ ತೆಂಗಿನ ಗಿಡ ನೆಟ್ಟರೆ 50 ರೂಪಾಯಿ ಕೊಡ್ತಿದ್ರು ನಮ್ಮ ಚಿಕ್ಕಪ್ಪ. ಹಾಗೆ ಸುಮಾರು ಗಿಡಗಳು ನೆಟ್ಟು, ಶ್ರೀರಾಮ ನಾಲೆ ಪಕ್ಕದಲ್ಲೇ ಹರ್ಕೊಂಡೋಗಿತ್ತು, ಅದ್ರ ಪಕ್ಕದಲ್ಲಿ ನೆಟ್ಟಿದ್ದು. ಒಳ್ಳೆ ಭರ್ಜರಿ ಫಲಗಳು ಬರ್ತಿತ್ತು, ಎಷ್ಟು ಬೇಕಷ್ಟು ಕಾಯಿ ಮಾರ್ಕೊಳ್ಳೋವು, ಮನೆ ಕೊಡೋವು. ಅದು ಪುನಃ ಈ ಎಲ್ಲಕ್ಕೂ ಯಾಕೆ ಮಾಡಬಾರ್ದು ಅಂತ ಚಿಂತನೆ ಬಂತು. ನಮಗೆ ಬೋರ್ ಇರಲಿಲ್ಲ, ಪುನಃ ಬೋರು 7 ಬೋರ್ ಫೇಲ್ ಆಯಿತು, 8ನೇ ಬೋರ್ ಸಕ್ಸಸ್ ಆಯಿತು. ಇವಾಗ 1800 ಅಡಿಕೆ ಗಿಡ ಈ ಜಾಗದಲ್ಲಿದೆ, ಒಂದು 180 ತೆಂಗು ಈ ಜಾಗದಲ್ಲಿ, ಅಲ್ಲಿ 2-3 ಎಕರೆನಲ್ಲಿದೆ. ಅಂದರೆ ಈ ಜಾಗ ಒಂಥರ ಬಂಜರು ಬಿದ್ದಿತ್ತು. ಅಲ್ಲಿ ನೀವು, ನಾವು ಈಗ ನೋಡಿದ ಹಾಗೆ ಸಾಕಷ್ಟು ಅರಣ್ಯ ಕೃಷಿನೂ ಇಲ್ಲಿ ಮಾಡಿದ್ದೀರಿ, ಬೇರೆ ಬೇರೆ ಜಾತಿಯ ಅರಣ್ಯ ಕೃಷಿ ಸಂಬಂಧಪಟ್ಟಂತಹ ಸಸ್ಯವರ್ಗ ಇಲ್ಲಿದೆ, ಜೊತೆಗೆ ಹಣ್ಣಿನ ಮರಗಳನ್ನು ಯಥೇಚ್ಛವಾಗಿ ಬೆಳೆದಿದ್ದೀರಿ. ಎಲ್ಲಕ್ಕಿಂತ ನಮಗೆ ಮುಖ್ಯವಾಗಿ ಗಮನ ಸೆಳೆದಿದ್ದು, ನೀವು ಮಲ್ಚಿಂಗ್ ಒಂದೇ ಒಂದು ಶೀಟ್ನ ಉಪಯೋಗಿಸ್ಕೊಂಡು 5-6 ಬೆಳೆಗಳನ್ನು ನಿರಂತರವಾಗಿ ಬೆಳೀತಾ ಹೋಗಿದ್ದು. ಹೇಳಿ, ಇದೆಲ್ಲ ಎಲ್ಲಿ ಕಲಿತೀರಿ, ಹೇಗೆ ಸಾಧ್ಯ ಆಯಿತು, ಇದನ್ನು ಏನಾದರೂ ನಿಮ್ಮ ಚಿಕ್ಕಪ್ಪ ಕಲಿಸಿದ್ದ, ನೀವು ಏನೆಲ್ಲ ನಿಮ್ಮ ಕೃಷಿ ಬದುಕಿನಲ್ಲಿ ಹೊಸದಾಗಿ ಕಂಡುಕೊಂಡಿದ್ದೀರಿ, ಸಾಧನೆ ಮಾಡಿದ್ದೀರಿ? ಅದನ್ನು ಮೂಲಕವಾಗಿ ನಮ್ಮ ಚಿಕ್ಕಪ್ಪ ಅವರು ಯಾವುದೇ ಕೃಷಿ ಮೇಳ ಆದರೆ ಫಸ್ಟು ಬೆಂಗಳೂರು GKBK ಅದಾದ ತದನಂತರ ನನಗೆ ಧಾರವಾಡದ ಕೃಷಿ ಮೇಳದಲ್ಲಿ 2014 ಧಾರವಾಡ ಕೃಷಿ ಮೇಳ, ತದನಂತರ ಪುನಃ ಕೃಷಿ ಧಾರವಾಡದಲ್ಲೇ ಪುನಃ ಭಾರತೀಯ ತೆಂಗು ಮತ್ತು ಜಲ ಮತ್ತು ನೆಲ ನಿರ್ವಹಣೆ ಅಂತೇಳಿ ಒಂದು 5 ದಿನ ತರಬೇತಿ ಇತ್ತು. ಅಲ್ಲಿ ನನಗೆ ನೀರನ್ನ ಹೆಂಗೆ ಬಳಸ್ಕೊಳ್ಳೋದು, ಬೆಳೆಗಳಿಗೆ ಯಾವುದಕ್ಕೆ ಎಷ್ಟು ನೀರು ಕೊಡಬೇಕು, ನೀರು ಇಲ್ಲದೇ ಇದ್ರೂ ಯಾವ ಬೆಳೆನ ಬೆಳಿಬೋದು ಅನ್ನೋದನ್ನು ಸಮಗ್ರವಾದಂಥ ತರಬೇತಿ ಕೊಟ್ಟಿದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ. ಅಲ್ಲಿ ನಿಮಗೆ ತರಬೇತಿಲಿ ಇದನ್ನೆಲ್ಲ ನೀವು ಕಲಿತಾ ಹೋದ್ರಿ, ಅದನ್ನು ಅಳವಡಿಸ್ತಾ ಬಂದ್ರಿ ನೀವು ಇಲ್ಲಿ. ಅದ ನಂತರ ಸುತ್ತೂರಿನಲ್ಲಿ ಕೃಷಿ ಮೇಳ ಇತ್ತು, ಕೃಷಿ ಬ್ರಹ್ಮಾಂಡ ಅಂತೇಳಿ 1 ಎಕರೆನಲ್ಲಿ ಮಾಡಿ ತೋರಿಸಿದ್ರು. ಅಲ್ಲಿ ಪ್ರೊಫೆಸರ್ಗಳು ಭಾರಿ ಆಸಕ್ತಿಯಿಂದ ಮಾಡಿಸಿದ್ದು ದೊಡ್ಡ, ಅದೊಂಥರ ಹೇಳೋಕ್ಕೆ ಒಂಥರ ಕೃಷಿ ಬ್ರಹ್ಮಾಂಡನೇ ಅದು, ಅಂಥದ್ದನ್ನೇ ಮಾಡಿದರು. ಅದನ್ನು ನೋಡಿದೆ ಅವರು 1 ಎಕರೆನಲ್ಲಿ ಅಷ್ಟು ಮಾಡೋರೆ. ನನಗೆ ಇಷ್ಟೊಂದು ಒಂದು ಸಣ್ಣ ನಮಗೂ ಸಣ್ಣ ಹಿಡುವಳಿ, ನಾವು ಚಿಕ್ಕ ಭೂಮಿ ಇದ್ರೂ ಯಾಕೆ ಮಾಡಬಾರ್ದು ಒಂದೊಂದು ಕಡೆ ಅನಂತ ಹಂತವಾಗಿ ಅಂಥೇಳಿ ಶುರು ಮಾಡಿದೆ. ಅಲ್ಲಿಂದ ಒಂದು ಕಡೆ ಎಲ್ಲ ಅಡಿಕೆ ಮಾಡೋಣ, ತೆಂಗು ಮಾಡೋದ, ಬಾಳೆ ಮಾಡೋದ, ಒಂದಿಷ್ಟು ಹಣ್ಣಿನ ಗಿಡಗಳು, ಒಂದಿಷ್ಟು ಪರಿಸರಕ್ಕೆ ನಾ ಭೂಮಿ ತಾಯಿಗೆ ಏನಾದ್ರು ಕೊಡುಗೆ ಕೊಡೋದ, ನಾವು ಫಸ್ಟ್ ಅದನ್ನು ಕಲಿಯೋದ. ನಾವು ಭೂಮಿ ನನಗೇನು ಕೊಡ್ತು ಅನ್ನೋದಕ್ಕಿಂತ ಭೂಮಿಗೆ ನಾನೇನು ಮಾಡಿದೆ ಭೂಮಿ ತಾಯಿ ಮೇಲೆ ಹುಟ್ಟಿದ್ಕೆ ಅನ್ನೋದನ್ನು ನಾನು ಸ್ಟೆಪ್ ತಗೊಂಡೆ. ನಮ್ಮ ಪ್ರೊಫೆಸರ್ ರಾಮದಾಸ್ ಅವರು ಹೇಳ್ತಿದ್ರು, ಮಹಾರಾಜ ಕಾಲೇಜ್ನಲ್ಲಿ ನಮಗೆ ಲೆಕ್ಚರ್ ಆಗಿದ್ದರು, ಮನುಷ್ಯ ಹುಟ್ಟಿದ್ಬಿಟ್ಟು ಏನೋ ಮಾಡಿಬಿಟ್ಟು ಬಂದು ಸತ್ತೋಗೋದು ಅದೇನೇನೂ ಅಲ್ಲ, ನಿನ್ನ ಎಕ್ಸಿಸ್ಟೆನ್ಸ್ ಏನು ಅಂತ ಗೊತ್ತಾಗಬೇಕಾದ್ರೆ 4 ಗಿಡ ಇಟ್ಬಿಟ್ಟು ಬೆಳೆಸ್ಬಿಟ್ಟು ನೋಡು, ಆವಾಗ ನಿನಗೆ ಗೊತ್ತಾಗುತ್ತೆ ನಿನ್ನ ಅಂತ ನಮ್ಮ ಪ್ರೊಫೆಸರ್ ರಾಮದಾಸ್ ಅವರು ಪುಣ್ಯಾತ್ಮ ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ಅವರು ಆ ಮಾತನ್ನ ಹೇಳಿದರು ನಮಗೆ ಒಂದಿನ ಮುಷ್ಕರ ಆದಾಗ. ಇದು ಒಂಥರ ಕುಟುಂಬದಲ್ಲೇ ಒಂದು ಕ್ರಾಂತಿಕಾರಕ ಬೆಳವಣಿಗೆ ಆಯ್ತಾಗಾರೆ ಆ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಈ ಕೆಲಸ ಬಿಟ್ಟು ಕೃಷಿ ಮಾಡಿದ್ರಿ. ಈಗ ನೀವು ಏನೆಲ್ಲ ಬೆಳೆಗಳನ್ನು ನಿಮ್ಮ ಕ್ಷೇತ್ರದಲ್ಲಿ ಕಾಣ್ಬೋದು ಅಂತ ನಿಮ್ಮ ಬಾಯಿನಲ್ಲೇ ಹೇಳಿ ಸರ್. ಈಗ ಕಳೆದ ವರ್ಷ 2020 ಸಂಕ್ರಾಂತಿ ಹಿಂದಿನ ದಿನ ಹಾಕಿದ್ದಂಥ ಒಂದೇ ಮಲ್ಚಿಂಗ್ ಶೀಟ್ನಲ್ಲಿ ಶುಂಠಿಗೆ ಅಂತ ಹಾಕಿದ್ದೆ 5 ಟ್ರ್ಯಾಕ್ಟರ್ ಗೊಬ್ಬರನ 1/2 ಎಕರೆಗೆ. ಅದರಲ್ಲಿ ಫಸ್ಟ್ ಕ್ರಾಪು ಮೆಣಸಿನ ಗಿಡ ಅಂತ ನೆಟ್ಟೆ. ಅದು 3 ಕುಯ್ಲು ಕುಯ್ತಿದಂಗೆ ತಂತಾನೇ ಒಂದು ಒಂಥರ ರೋಗ ಬಂತು, ವಿಲ್ಟಲ್ಲ ಅದಕ್ಕೆ ಏನಂತಾರೆ ಅಂದರೆ ಮುದುರು ರೋಗ ಅಂತ ಬಂತು, ಮುಟ್ರು ರೋಗ, ಸೊರಗು ರೋಗ. ಅದನ್ನು ನಮ್ಮ ತೆಗೆದುಬಿಟ್ಟು ಅದೇ ಮಲ್ಚಿಂಗ್ ಶೀಟ್ ಅದೇ ಲ್ಯಾಟ್ರಲ್ ಪೈಪ್ಗಿರೋವಂಥದಕ್ಕೆ ಕಲ್ಲಂಗಡಿ ನೆಟ್ಟೆ. ಒಂದು 13 ಟನ್ನು ಕಲ್ಲಂಗಡಿ ಬಂತು. ಎಷ್ಟು ಎಕರೆ ಇದು ಇರೋದು? ಅದು 22 ಕುಂಟೆ. 22 ಕುಂಟೆ. ಪುನಃ ಕಲ್ಲಂಗಡಿ ಕ್ಲೋಸ್ ತಗೊಂಡ ನಂತರ ಪುನಃ ಸೌತೆ ಆಗ್ತದೆ. ಸೌತೆ ಕ್ಲೋಸ್ ಆಯಿತು. ಸೌತೆ ಆದ ನಂತರ ಈಗ ನೋಡುವ ಹಾಗೆ ಸೌತೆ ಎಷ್ಟು ಬಂತು? ಸೌತೆಯಲ್ಲಿ ಕಮ್ಮಿ ಸರ್, ಒಂದು 1800 ಗುಳಿಯಷ್ಟು ನೆಟ್ಟಿದ್ದೆ. ಒಂದು 10,000 ದುಡ್ಡಾಗಿತ್ತು. ಸೌತೆ ಕ್ಲೋಸ್ ಆಯ್ತಿದ್ದಂಗೆ ಸೋಲಾರ್ ಬೀನ್ಸ್ ಅಂತ ಆಗ್ತದೆ, ಅದರೊಂದು 17,000 ದುಡ್ಡಾಗಿದೆ. ಪುನಃ ಸೋಲಾರ್ ತಗೊಂಡೀಗ ಹ್ಯಾಡ್ ಬೀನ್ಸ್ ಇದ್ದಂತ, ಹ್ಯಾಡ್ ಬೀನ್ಸ್ ಅಂತಂದ್ರೆ ಕಾರಾಮಣಿ ಅಂತ ನಮ್ಮಲ್ಲಿ ಅಂತಾರೆ. ಆ ಕಾರಾಮಣಿಯನ್ನು ಬೀಜನ ಈಗ ಪ್ರೆಸೆಂಟ್ ನಾಟಿ ಮಾಡಿದ್ದೀನಿ ಈಗ. ಅಂದರೆ ಇಲ್ಲಿ ನೀರಿನ ಉಳಿತಾಯ ಆಯಿತು, ಜಾಗದ ಉಳಿತಾಯ ಆಯಿತು, ಗೊಬ್ಬರದ ಉಳಿತಾಯ ಆಯಿತು, ಜೊತೆಗೆ ಒಳಸುರಿಗಳು ಅವುಗಳ ಉಳಿತಾಯನೂ ಆಯಿತು. ಒಳಸುರಿಯ ಜೊತೆಗೆ ಒಂದು ಸರಿ ಪೋಲ್ನ ಶೀಟ್ ಹಾಕಿ ಲ್ಯಾಟ್ರಲ್ ಎಳೆದು ಗೊಬ್ಬರ ಹಾಕಿ ತಂತಿ ಎಳೆಯೋಷ್ಟರೊಳಗೆ ತುಂಬ ಖರ್ಚು ಬರ್ತಿತ್ತು, ಕೂಲಿ ಸಮಸ್ಯೆ ಮುಗೀತು, ನಿರ್ವಹಣೆ ಕೆಲಸ ಕಮ್ಮಿ ಆಯಿತು. ಮಲ್ಚಿಂಗ್ ಶೀಟ್ ಹಾಕೋ ಉದ್ದೇಶ ಏನಪ್ಪ ಅಂತಂದರೆ ಕೀಟಗಳು ರೋಗಗಳು ಕಮ್ಮಿ. ಒಂದು ಶೀಟ್ ಹಾಕಿದ್ರೆ 1 ವರ್ಷಕ್ಕಿಂತ ಬೆಳಿಬೋದು ಅನ್ನೋದಕ್ಕೆ ನಾನು ಒಂದೇ ಒಂದು ಮಾದರಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಬೇರೆ ಏನೊಂದು ಗೊತ್ತಿಲ್ಲ. ಅದರ ಖರ್ಚಿನ ಉಳಿತಾಯನೂ ಆಯಿತು, 5 ಬೆಳೆಗಳನ್ನು ನೀವು ಪಡೆದ್ರಿ. ಇನ್ನು ಇಲ್ಲಿ ನಾವು ನೀವು ಏನೆಲ್ಲ ಅಡಿಕೆ ಸಸಿಗಳನ್ನು ಏನು ನೆಟ್ಟಿದ್ದೀರಿ ಆ ಜಾಗದಲ್ಲೂ ಸಹ ನಿರಂತರವಾಗಿ ಕೆಲವು ಕಡೆ ಮಲ್ಚಿಂಗ್ ಶೀಟ್ಗಳು ಇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಬುಡ ನೀವು ಬಿಸಿಲಿನ ತಾಪಕ್ಕೆ ಸಿಲುಕದ ಹಾಗೆ ಒಂದು ಪ್ರಯತ್ನ ಮಾಡಿದ್ದೀರಿ. ನಿಮ್ಮ ಬಾಯಿನೆಲ್ಲ ಹೇಳಿ, ಇದನ್ನು ಎಲ್ಲಿ ಕಲ್ತಿರಿ ನೀವು, ನೋಡಿದ್ದ ಅಥವಾ ನೀವೇ ಪ್ರಯೋಗ ಮಾಡಿದ್ದ ಹೇಗೆ? ಸರ್ ಈಗ ನಾನು ನೋಡಿ ಕಲ್ತಿದ್ದೆ ನಿಜ. ತುರುವೇಕೆರೆ ಹತ್ರ ಒಬ್ಬರಿಗೆ ಅಡಿಕೆ ಗಿಡ ತರಲಿಕ್ಕೆ ಅಂತ ಹೋಗಿದ್ದೆ ಒಬ್ಬರು ಕಾಂಟ್ರಾಕ್ಟ್ಗೆ. ಅಲ್ಲಿ ಅಡಿಕೆ ಗಿಡಕ್ಕೆ ತೆಂಗಿನ ಗರಿಗಳನ್ನ ಎಲ್ಲಿ ಸೂರ್ಯನ ಕಿರಣಗಳು ರಶ್ಮಿ ಜಾಸ್ತಿ ಬೀಳ್ತಾ ಜಾಗಕ್ಕೆಲ್ಲ ಕಟ್ಟಿದ್ರು. ಯೋಚನೆ ಮಾಡಿದೆ ಯಾಕೆ ಹಿಂಗೆ ಕಟ್ಟವ್ರೆ ಅಂತ ಅಂದರೆ ಮರ ಒಣಗ್ತದೆ ಅಂತ. ಆಗ ನಾನು ಏನು ಮಾಡಿದೆ, ನಮ್ಮ ಅಂಗಡಿನಲ್ಲಿ ರಟ್ಟುಗಳಿತ್ತು, ಆ ರಟ್ಟುಗಳನ್ನ ಒಂದೇ ಕಡೆ ಬಿಸಿಲು ಕಂಟಿನ್ಯೂಸ್ 2:30 ಶುರುವಾದರೆ 6 ಗಂಟೆ 5:30 ಒಂದೇ ಪ್ರಖರತೆಯ ಬಿಸಿಲು ಬೀಳ್ತದೆ. ಆ ಜಾಗ ಒಣಗಿ ಏನೂ ಕೆಲಸ ಮಾಡದೆ ಇರೋ ಥರ ಶರೀರ ಆಗುತ್ತೆ ಅದರದ್ದು. ನಮ್ಮಂಗೆ ಅದು ಚರ್ಮ, ನಾವು ಹೆಂಗೆ ಮೈ ಮೇಲೆ ಶರ್ಟ್ ಹಾಕೋತೀವೋ ಹಂಗೆ ಅದಕ್ಕೂ ಯಾಕೆ ಕಟ್ಟಬಾರ್ದು ಅಂತ ಚಿಂತನೆ ನಾನು ಬಂದು ಈಗ ರಟ್ಟು ಮತ್ತು ನಾನು ಹಳೆ ಪ್ಯಾಂಟು ಬಟ್ಟೆಗಳೆಲ್ಲ ಕಟ್ಟಿದ್ದೀನಿ. ಜೊತೆಗೆ ಆ ಒಂದು ಬೆಳೆಯುತ್ತಿರುವಂತಹ ಅಡಿಕೆ ಗಿಡದ ಬುಡ ಒಣಗಬಾರ್ದು ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತು. ಅದಕ್ಕಾಗಿ ಈ ಮುಚ್ಚಿಕೆ ಬೆಳೆಯಾಗಿ ಕೆಲವು ಬೆಳೆಗಳನ್ನು ನೀವು ತೊಗೊಂಡ್ರಿ. ಈಗ ಕಲ್ಲಂಗಡಿನೂ ನಾವು ನೋಡ್ತಾ ಇದ್ದೀವಿ, ಅದು ಅದರ ಇಳುವರಿನೂ ಬರುತ್ತೆ, ಜೊತೆಗೆ ನೀವು ಏನು ಬಯಸುವಂತಹ ಒಂದು ವಾತಾವರಣನೂ ಅಲ್ಲಿ ಸೃಷ್ಟಿಯಾಗುತ್ತೆ. ಜೊತೆಗೆ ಭತ್ತದ ಹುಲ್ಲನ್ನು ಸಹ ನೀವು ಮುಚ್ಚಿಕೆಯಾಗಿ ಬಳಕೆ ಮಾಡಿರೋದು ಗಮನಕ್ಕೆ ಬಂತು. ಹೇಳಿ, ಇದೆಲ್ಲ ಹೇಗಾಯಿತು? ಸರ್, ಮುಚ್ಚಿಕೆ ನಂದು ಅಡಿಕೆ 9x9 ಅಳತೆಯಲ್ಲಿರೋದ್ರಿಂದ ಟ್ರ್ಯಾಕ್ಟರ್ನಲ್ಲಿ ಬೆಡ್ ಮಾಡಿಸೋಕೆ ಆಗಲಿಲ್ಲ. ಆಗೇನು ಮಾಡಿದೆ, ಕೈನಲ್ಲೇ ನಮ್ಮ ಕೂಲಿ ಹಾಕೊಂಡು ನಮ್ಮ ಅಣ್ಣ ನಾನು ಎಲ್ಲ ಸೇರಿಕೊಂಡು ಬೆಡ್ ಮಾಡಿ ಮಲ್ಚಿಂಗ್ ಶೀಟ್ ಹಾಕ್ತೋ. ಆ ಮಧ್ಯೆ 3 ಅಡಿ ಸ್ಪೇಸ್ ಬಂತಲ್ಲ ಅಡಿಕೆ ಗಿಡದ ಲೈನ್, ಅದಕ್ಕೆ 55-60 ರೂಪಾಯಿಗೆ ನೆಲ್ಲುಲ್ಲಿ ಪಿಂಡಿಗಳು ಸಿಗ್ತಿತ್ತು. ಅದು ಒದಕ್ಕೆ ಹಾಕಿದ್ರೆ ಕಳೆನೂ ಕಮ್ಮಿ ಆಯ್ತದ, ಜೊತೆಗೆ ಅಲ್ಲಿಗೆ ಕೆಳಗಡೆಯಿಂದ ಮಣ್ಣು ತುಂಬ ಇದಾಗ್ತಿರ್ತದೆ, ಒಂಥರ ಎರೆಹುಳುಗಳ ಚಟುವಟಿಕೆ ಕಲ್ಟಿವೇಷನ್ ಮಾಡಲಿಕ್ಕೆ ಭಾರಿ ಈಸಿ ಅಂತೇಳಿ ನಮ್ಮ ಶಿವಣ್ಣವ್ರು, ಕಮಲೇಗೌಡರು ಶಿವಣ್ಣವರು ಒಳ್ಳೆ ಅವ್ರ ಜಮೀನಲ್ಲಿ ಹೋಗಿ ನೋಡಿದ್ದೆ. ಅವ್ರು ನೋಡಿದ ಮೇಲೆ ನಾನು ಇದಾಕಿದ್ದೆ ಸರಿ ಅಂತ ಅಂದ್ಕೊಂಡು ಹಾಕ್ಕೊಂಡೆ. ಈಗ ಫಲವತ್ತತೆಯ ದೃಷ್ಟಿಯಿಂದ ಮಾತಾಡೋಣ. ನೀವು ಈ ಕೃಷಿನೇ ಮಾಡ್ತೀನಿ ಅಂತ ಈ ಭೂಮಿಗೆ ಬಂದು ನಿಂತಾಗ ಬಹುಶಃ ಇಷ್ಟೊಂದು ಫಲವತ್ತಾಗಿ ಮಣ್ಣು ಇರಲಿಲ್ಲ ಅಂತ ಅನಿಸುತ್ತೆ. ಇಷ್ಟು ವರ್ಷಗಳಲ್ಲಿ ಮಣ್ಣಿನ ಫಲವತ್ತತೆ ಉತ್ತಮ ಆಗಿದೆ, ಈ ಒಳಸುರಿಗಳ ಖರ್ಚಿನಲ್ಲಿ ಕಡಿಮೆ ಆಗಿದೆ, ಜೊತೆಗೆ ಹಸಿರಿಂದ ನಳ ನಳಿಸ್ತಾ ಇರೋದನ್ನು ನಾವು ಕಾಣ್ತೀವಿ. ಹೇಳಿ, ಇದಕ್ಕೋಸ್ಕರ ವಿಶೇಷವಾಗಿ ಮಣ್ಣಿನ ಒಂದು ಸುಸ್ಥಿರತೆಯನ್ನು ಕಾಪಾಡೋ ದೃಷ್ಟಿಯಿಂದ ಇನ್ನು ಏನೆಲ್ಲ ಪ್ರಯೋಗ ನೀವು ಮಾಡಿದ್ರಿ? ಭೂಮಿನ ನಾವು ರಚನೆ, ಭೂಮಿ ರಚನೆ ತಂತಾನೆ ಅದು ನೈಸರ್ಗಿಕವಾಗಿ ಬಂದಿರ್ತದೆ, ಅದನ್ನು ಸಂರಚನೆ ಮಾಡೋದು ಪ್ರತಿಯೊಬ್ಬ ರೈತನಾದ ಕರ್ತವ್ಯ ಇರ್ತದೆ. ಅದಕ್ಕೆ ಒದಕ್ಕೆ ಫಸ್ಟು ಹಳೇಕರು ಹೇಳಿದಾರಲ್ಲ, ಅವರು ಭೂಮಿನ ಉಳಬಾರ್ದು ಯಂತ್ರಗಳಿಂದ, ಅದಕ್ಕೆ ಒದಕ್ಕೆ ಹಾಕಬೇಕು. ಆ ಕಾನ್ಸೆಪ್ಟು ಅವ್ರದ್ದು ನಂಜನಗೂಡಿನಲ್ಲಿ ಒಂದು ತರಬೇತಿಗೆ ಹೋಗಿದ್ದೆ, ತರಬೇತಿನಲ್ಲಿ ತಗೊಂಡು ಬಂದಿದ್ದ ಮಾಹಿತಿ. ನನ್ನ ಇಷ್ಟೆಲ್ಲ ನನ್ನ ಹ್ಯಾಟ್ಸ್ ಆಫ್ ಹೇಳಬೇಕಾಗಿರೋದು ಅವರ ಚಿಂತನೆ ಮತ್ತು ಅವರ ಪುಸ್ತಕದಿಂದ, ನೈಸರ್ಗಿಕ ಕೃಷಿಯನ್ನು ಇದರಿಂದ. ಅಲ್ಲ, ಇದು ಅನುಷ್ಠಾನ ಹೆಂಗೆ ಮಾಡ್ತಾ ಹೋದ್ರಿ, ಆ ಹಂತಗಳನ್ನು ನಮ್ಗೆ ವಿವರಿಸಿ ಸರ್. ಅದೊಂದು ದೊಡ್ಡ ಕೆಲಸ ಸರ್, ಒಂದೇ ಕಡೆ ಇದ್ಬಿಟ್ಟು ಹಂಚಿಗೆ ಮಾಡೋದಾದರೆ ಪರವಾಗಿಲ್ಲ. ಪ್ರತಿದಿನ ಭೂಮಿ ಜೊತೆ ಒಡನಾಟ ಯಾರು ಇಟ್ಕೋತಾರೋ, ಹೆಚ್ಚು ಸಮಯ ಹೆಚ್ಚು ಜಮೀನಲ್ಲಿ ಯಾರು ಕಡಿತಾರ ಅದನ್ನು ಮಾಡ್ಬೋದು ಸರ್. ಯಾರು ಆಮೇಲೆ ಇಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು. ಈಗ ನಿಮ್ಮದು 3 ಕಡೆ ಜಮೀನು ಜೊತೆ 3 ಕಡೆ ಐದು ಕಡೆ ಇದೆ, 5 ಕಡೆನೂ ನೀವು ನೋಡಬೇಕು. 5 ಕಡೆನೂ ಒಂದೇ ಸಮನಾಗಿ ಆಯಾ ದಿನದ ಕೆಲಸಗಳನ್ನು ಆಯಾ ಕಾಲದಲ್ಲಿ ಏನೆಲ್ಲ ಆಗಬೇಕೋ ಮಾಡಲೇಬೇಕು. ಹೇಳಿ, ಹೆಂಗೆ ನಿರ್ವಹಣೆ ಮಾಡ್ತೀರಿ, ಹೇಗಿರುತ್ತೆ ನಿಮ್ಮ ದಿನಚರಿ ಶಿವಶಂಕರ್? ಸರಿಯಾಗಿರೋ ಪ್ರಶ್ನೆ ಸರ್ ಇದು ನನಗೆ. ಪ್ರತಿನಿತ್ಯ ತೀರಾ ಕಮ್ಮಿ ಅಂದರೆ 5 ಗಂಟೆಗೆ 5:30 ಕಮ್ಮಿ ಇದ್ದರೆ ನಾನು ನಿರ್ವಹಣೆ ಮಾಡೋಕ್ಕಾಗಲ್ಲ ಸರ್. 5:30 ಎದ್ದೆ ಹೇಳಬೇಕು, ಫಸ್ಟ್ ಒಂದು ಕಡೆ ಹೋಗಿ ನಂದೇ ಆದ ಕೆಲಸಗಳಿರುತ್ತೆ ಅಂಗಡಿ ಹತ್ರ, ಅದು ಮುಗಿಸ್ಕೊಂಡು ಬರ್ತಿದ್ದಂಗೆ ಜಮೀನು. ಒಂದು ಕಡೆ ಮೋಟ್ರ ಆಟೋ ಸ್ಟಾರ್ಟರ್ ಹಾಕಿರೋದನ್ನು ವಾಲ್ ಚೇಂಜ್ ಮಾಡಿಬಿಟ್ಟು ಹೊಲ್ತವಿಂದ ಬಂದಿರ್ತೀನಿ, ಅದು ತೆಂಗಿರೋದ್ರಿಂದ. ಅಲ್ಲಿಂದ ಇನ್ನೊಂದು ಬೋರೆ ಗದ್ದೆ ಇದೆ ಅಂತಿದೆ, ಅಲ್ಲೋಗಿ ಅಡಿಕೆ ತೆಂಗಿಗೆ ಒಂದು ಕಡೆ ಚೇಂಜ್ ಮಾಡಿರ್ತೀನಿ. ಪುನಃ ಬಂದು ಬ್ಯಾಕ್ ಟು ಪೇಲು ನನ್ನ ಪಿತರಾಜಸ್ಥಾನದ ಆ ಜಮೀನಲ್ಲಿಗೆ 9-10 ಗಂಟೆಗೆ ಬಂದರೆ ಮಧ್ಯಾಹ್ನ 1:30 ನಿರಂತರವಾದ ಕೆಲಸ. ಪುನಃ ಸಂಜೆ ಮನೆಗೆ ಹೋಗಿದ್ದು ಮಧ್ಯಾಹ್ನ 1:30-2 ಗಂಟೆಗೆ ಹೋದರೆ 4 ಗಂಟೆಗೆ ಬಂದರೆ 7 ಗಂಟೆವರೆಗೆ ಕಂಟಿನ್ಯೂಸ್ ಕೆಲಸಗಳಿರ್ತದೆ. ಏನು ಕೆಲಸಗಳಿರುತ್ತೆ ಹೇಳಿ? ಅಮಾವಾಸ್ಯನಲ್ಲಿ ಏನಾದರೂ ಬಿತ್ತನೆ ಮಾಡಿರ್ತೀನಿ, ಹುಣ್ಮೇನಿರ ಗಿಡ ನೆಡೋ ಅಂತ ಇರ್ತದೆ, ಅದಕ್ಕಿಂತ ಪೂರಕವಾಗಿ ಗುಂಡಿ ಹೊಡ್ಕೋಬೇಕು, ಅದರೊಳಗೆ ಗೊಬ್ಬರ ತುಂಬಿರಬೇಕು. ಇನ್ಯಾವುದೋ ಗಿಡ ಲ್ಯಾಟ್ರಲ್ ಬಿಟ್ಟು ಹೋಗಿರ್ತದೆ, ಅಲ್ಲಿ ನೀರು ಹೋಗ್ತಿರಲ್ಲ, ಅದನ್ನು ಚೆಕ್ ಮಾಡೋವಂಥದ್ದು, ಇಲ್ಲ ಸಣ್ಣ ಪಣ್ಣ ಕಳೆ ಬಂದಿರ್ತದೆ ಅದನ್ನು ಕೀಳುವಂಥದ್ದು. ಇನ್ಯಾರು ಕೃಷಿ ಕಾರ್ಮಿಕರು ಏನು ನಿಮ್ಮ ಜೊತೆ ಇರಲ್ಲ ಇಲ್ಲಿ? ತಗೋತಿರ್ತೀನಿ ಸರ್, ನಮ್ಮ ಅಣ್ಣನೇ ಇರ್ತಾರೆ, ನಮ್ಮ ಅಣ್ಣ ಇದ್ದಾಗ ಕೆಲಸದವ್ರು ತಗೋತೀವಿ. ಜಾಸ್ತಿ ನಮ್ಮ ಅಣ್ಣನೇ ನನಗೆ ಹೆಲ್ಪ್ ಆಗೋದು, ಔಷಧಿ ಹೊಡೆಯೋಕ್ಕಾಗಲಿ ಇನ್ನೊಂದಾಗಲಿ ಇನ್ನು ಒಂದೇ ಕಡೆ 5 ಕಡೆಗೆ ನಾನು ಒಬ್ಬನೇ ಒಂದು ಕಡೆ ಓಡೋಕ್ಕಾಗಲ್ಲ. ನಮ್ಮ ಅಣ್ಣ ಮತ್ತು ಇನ್ನೊಬ್ಬ ತಮ್ಮ ಅವರು ವಾರದಲ್ಲಿ 2 ದಿನಕ್ಕೆ ಇಬ್ಬರು ಅವರು ಉದ್ಯೋಗಿ ಆಗಿರೋದ್ರಿಂದ ಅವರು ಬಂದು ಒಳ್ಳೆ ನನಗೆ ಸಪೋರ್ಟ್ ಆಗಿರೋದ್ರಿಂದ ನಾನು ಈ ಮಟ್ಟಕ್ಕೆ ಕೃಷಿಗೆ ಬರೋದಕ್ಕೆ ಸಾಧ್ಯ ಆಗಿದೆ. ನಿಮ್ಮ ತಾತನ ಕಾಲದ ಅಡಿಕೆ ಮರಗಳ ಏನು ಫಸಲಿದೆ ಅದನ್ನು ನೀವು ಬಳಸಿಕೊಂಡು ಹೊಸದಾಗಿ ಸಸಿ ಎಬ್ಬಿಸ್ಕೊಂಡ್ರಿ, ಆ ಸಸಿಯನ್ನೇ ಸಾಕಷ್ಟು ನಿಮ್ಮ ಈ ತೋಟದಲ್ಲಿ ನೀವು ಈಗ ಬೆಳೆಸ್ತಾ ಇದ್ದೀರಿ. ಹೇಳಿ, ಅಡಿಕೆ ಇಷ್ಟು ಮರಗಳನ್ನು ಹಾಕುವಾಗ ಯಾವ ರೀತಿ ಪ್ರಾರಂಭ ಮಾಡಿದ್ರಿ, ನಿಮ್ಮದೇ ಆದ ಸಸ್ಯ ಕ್ಷೇತ್ರದಿಂದ ನೀವೇ ತಂದಿದ್ದು ಅಂತ ನೀವು ಹೇಳಿದ್ರಿ, ಅದಲ್ಲದೆ ಬೇರೆ ನಾಟಿ ಮಾಡುವಂಥ ಟೈಮಲ್ಲಿ ಇನ್ಯಾವ ರೀತಿ ನಿಮ್ಮ ಕ್ರಮಗಳು ಇರುತ್ತೆ? ಸರ್, ನಮ್ಮ ಪಿತರಾಜಿತವಾಗಿ ನಮ್ಮ ತಂದೆಯ ತಂದೆ ತಿಂಗೇಗೌಡ ಅಂತೇಳಿ ಅವ್ರ ತೋಟ ಇತ್ತು. ಆ ತೋಟ 26 ಕ್ವಿಂಟಲ್ ತೋಟದಲ್ಲಿ 52-53 ಕ್ವಿಂಟಲ್ವರೆಗೆ ಇಳುವರಿ ತೊಗೊಂಡು ಈಗ ಹಳೆ ತೋಟ ಆಗೋಗಿದೆ ಅದು. ಆ ತೋಟದಂಥ ಸೆಲೆಕ್ಟೆಡ್ ಮರಗಳನ್ನ ನಾನು ಆಯ್ಕೆ ಮಾಡಿಕೊಂಡು ಅದರಿಂದ ಬಿತ್ತನೆಗಳು ತೊಗೊಂಡೆ. ಮೊದಲು ಸ್ಟಾರ್ಟಿಂಗ್ ಒಂದು 20 ವರ್ಷದಲ್ಲಿ 4-5 ರೂಪಾಯಿಗೆ ನಾನೇ ಗಿಡಗಳನ್ನ ಮಾರ್ತಿದ್ದೆ, ನನ್ನ ಖರ್ಚೆ ವಿದ್ಯಾರ್ಥಿ ಜೀವನಕ್ಕೆ ಖರ್ಚಿಗೆ ನಮ್ಮ ಮನೆ ಖರ್ಚಿಗೆ ಅಂತ. ಇವಾಗೇನು ಮಾಡಿದೆ, ನಮ್ಮದೇ ನಮ್ಮ ಬೇರೆಯವರೆಲ್ಲ ತೀರ್ಥಹಳ್ಳಿ ತುರುವೇಕೆರೆ ತರೀಕೆರೆ ಅಲ್ಲಿಗೆಲ್ಲ ಹೋಗಿ ಗಿಡಗಳು ತರ್ತಿದ್ರು. 30-50 ರೂಪಾಯಿವರೆಗಿದೆ ಅಂತ ಅಡಿಕೆ ಗಿಡ. ನಮ್ಮದೇ ಗೋಟು ನಮ್ಮ ತೋಟದೇ ಇದೆ ಅಂದ್ಬಿಟ್ಟು ನಮ್ಮದನ್ನೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಉತ್ಕೃಷ್ಟವಾಗಿರೋದನ್ನು ತಗೊಂಡು ಬಿತ್ತನೆ ಮಾಡಿ ನಮ್ಮದರಲ್ಲಿ ಹಾಕಿದ್ದೀನಿ. ನೀವೇ ನೋಡಿದ್ದೀರಿ, ಯಾವಾಗ ಬೇಕಾದ್ರು ಬಂದು ನೋಡ್ಬೋದು. ಅದನ್ನು ಹೆಂಗೆ ಸಿದ್ಧತೆ ಮಾಡಿಕೊಂಡ್ರಿ, ಭೂಮಿ ಸಿದ್ಧತೆ? ಈ ಒಂದು ಹೊಸದಾಗಿ ಹಾಕಿದ್ದೀರಲ್ಲ ನೀವು ಅಡಿಕೆ 2,000 ಸಸಿಗಳಷ್ಟು, ಅದು ಹೇಗೆ ಮಾಡಿಕೊಂಡ್ರಿ ನೀವು? ನಮ್ಮ ವಾಸದ ಮನೆ ಹತ್ರ ಜಮೀನು ಮನೆ ಹತ್ರ ನನ್ನ ನರ್ಸರಿ ಮಾಡಿಕೊಂಡು ಮೊದಲು 10 ಕ್ವಿಂಟಲ್ ಶುರು ಮಾಡಿದೆ. ರೇಷ್ಮೆ ಕಿತ್ತು ಇದಕ್ಕಿಂತ ಮುಂಚಿತವಾಗಿ ಒಂದು 14 ವರ್ಷ ರೇಷ್ಮೆ ಕೃಷಿ ಮಾಡಿದೆ. ಆವಾಗ ನಾನು 560 ರೂಪಾಯಿಗೆ ಇಡೀ ತಾಲೂಕಿನಲ್ಲಿ ಫಸ್ಟು ಹೈಯೆಸ್ಟ್ ರೇಟ್ ಮಾಡಿದಂಥ ಸಂಗತಿನೂ ಉಂಟು. ADS ಆಗಿದ್ದಂಥ ಕೃಷ್ಣ ಅಂತ ಅವರಿದ್ದರು, ಅವರು ಭಾರಿ ಖುಷಿಪಟ್ಟರು. 560 ರೂಪಾಯಿಗೆ ನಮ್ಮ ನೀರಾವರಿ ಭೂಮಿ ಇದನ್ನು ಮಾಡಿದ್ರೆ ಆ ರೇಟ್ಗೆ ಮಾರಿದೆಯಲ್ಲ ರಾಮನಗರ ಮಾರ್ಕೆಟಲ್ಲಿ ಅಂತ ಭಾರಿ ಖುಷಿಪಟ್ಟು ಇದು ಮಾಡಿದ್ರು. ಆ ರೇಷ್ಮೆ ತೆಗೆದ ನಂತರ ಒಂದು 30 ಗಿಡ ತೆಂಗಿನ ನೆಟ್ಟೆ, ಅದು 28 ಅಡಿ 28 ಅಡಿ ಹಿಂಗೆ. ಅದಾದ ನಂತರ ಒಂದು 10 ಕ್ವಿಂಟೆಗೆ ಅಡಿಕೆ ನೆಟ್ಟೆ. ಹಂಗೆ ಪ್ರತಿ ವರ್ಷ ಒಂದು ಎಕರೆ ರೈಸ್ ಮಾಡ್ಕೊಂಡು ಬಂದು ಈಗ ಒಂದು 5 ಎಕರೆ ಅಡಿಕೆ ಮಾಡ್ಕೊಂಡಿದ್ದೀನಿ. ಅದೇ ಈ ಅಡಿಕೆ ಸಸಿಗಳನ್ನು ನೆಡುವ ಪೂರ್ವದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರಿ? ಪೂರ್ವ ಸಿದ್ಧತೆ ಅಂದರೆ ಚೆನ್ನಾಗಿ ಉಕ್ಕೆ ಹೊಡ್ಕೊಂಡು ಮಾರ್ಕಿಂಗ್ ಮಾಡಿಕೊಂಡು 9x9 ಒಂದು ಗುಂಡಿಗೆ ಒಂದು ಪ್ಲಾಸ್ಟಿಕ್ ಬಾಂಡ್ಲಿನಲ್ಲಿ ಕೂಡ ಒಂದು ಸ್ವಲ್ಪ ಕಾಯಿ ಗೊಬ್ಬರನೇ ಹಾಕ್ತೇವೆ. ಮಳೆಗಾಲ ಶುರು ಆದಾಗ ಅದಕ್ಕೆ ವಾಮಪ್ ಆಗಲಿ, ಬಿಸಿ ಆರ್ದ್ರತೆ ಭೂಮಿ ನಡುವೆ ನೆಟ್ಟಾಗ ಒಂದು ಆರ್ದ್ರತೆಯಿಂದ ಬೇರು ಬೇಗ ಉಯ್ಕೊಳ್ಳಿ ಅನ್ನೋಕ್ಕೋಸ್ಕರ ನಾನು ಕಾಯಿ ಗೊಬ್ಬರನೇ ಹಾಕ್ತೇವೆ, ಉಡಿ ಗೊಬ್ಬರ ಹಾಕ್ತಾನೆ. ನಂತರ ಬೇವಿನಿಂಡಿ, ಒಂದಿಷ್ಟು ಭೂತಾಳೆಯನ್ನು ಕತ್ತರಿಸಾಕಿದ್ದೆ, ಕತ್ತಾಳೆ ಅಂತಾರೆ ಅದನ್ನು, ಅದನ್ನು ಕತ್ತರಿಸಾಕ್ಬಿಟ್ಟು ಆ ನಡುವೆ ಅದೇ ಪಕ್ಕದ ಸಲೈನಲ್ಲಿ ಟಿಶ್ಯೂ ಕಲ್ಚರ್ ಬಾಳೆ ಹಾಕ್ಕೊಂಡಿದ್ದೆ. ಬಾಳೆ ಮುಗಿದ ನಂತರ ಈಗ ಕಲ್ಲಂಗಡಿನ ಹಾಕ್ಕೊಂಡಿದ್ದೀನಿ. ಬಾಳೆನೂ ಸಹ ಒಂದು ಬೆಳೆಯನ್ನು ನೀವು ಪಡ್ಕೊಂಡ್ರಿ? ಹಾಂ. ಅಂದರೆ ಈ ರೀತಿ ಒಂದು ನಿರ್ದಿಷ್ಟ ಅಂತರ ಹಾಕ್ಕೊಳ್ಳೋದು, ಜೊತೆಗೆ ನೀವೇ ತಿಳಿಸಿದಾಗೆ ಈ ರೀತಿ ಸಾವಯವ ಪದಾರ್ಥಗಳನ್ನೇ ಬಹುತೇಕ ಹೆಚ್ಚು ಬಳಕೆ ಮಾಡಿದ್ದೀರಿ. ಈ ರಾಸಾಯನಿಕಗಳನ್ನು ಬಳಕೆ ಮಾಡೋದು ಉಂಟಾ ನಿಮ್ಮ ತೋಟದಲ್ಲಿ? ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀನಿ ಸರ್, ತುಂಬ ಇತಿಮಿತಿಲಿ ಹಾಕ್ಕೊಂಡು ಬಳಸ್ತಾ ಇದ್ದೀನಿ. ಹೆಚ್ಚು ಕೊಟ್ಟಿಗೆ ಗೊಬ್ಬರಕ್ಕೆ ಮಾರು ಹೋಗಿದ್ದೀನಿ. ಅದ್ರ ಜೊತೆಗೆ ಒಳಸುರಿಗಳು ಅಂತಂದರೆ ಮೇಲೆ ಹೊದಿಕೆ ಮಾಡೋವಂಥದ್ದು, ಹಸಿರು ಹೊದಿಕೆ, ಅದನ್ನು ಪುನಃ ಒಳಗಡೆ ಸೇರಿಸೋವಂಥದ್ದು. ರೋಟ್ರಿ ಇದೆ ಅಂದ್ಬಿಟ್ಟು 4 ವರ್ಷದಲ್ಲಿ 4-5 ಸರಿ ರೋಟ್ರಿ ಓಡಿಸೋದು, ಆ ಥರ ಯಾವುದೇ ಕೆಲಸಗಳನ್ನ ಮಾಡಲ್ಲ. ಭೂಮಿ ನಾವು ಕೃಷಿ ಹೆಂಗೆ ಅಂತಂದರೆ, ಫಸ್ಟ್ ಇದು ಒಂದು ಕೃಷಿ ಬ್ರಹ್ಮಾಂಡನ ಶುರು ಮಾಡಬೇಕು ಅಂತಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಗಿಡ ನೆಟ್ಟಾದಮೇಲೆ ಆಧುನಿಕ ಕೃಷಿ, ಸ್ವಲ್ಪ ರಾಸಾಯನಿಕ ಕೃಷಿ, ತದನಂತರ ಸಾವಯವ ಕೃಷಿ, ಅದನ್ನ ನೆಕ್ಸ್ಟ್ ಸ್ಟೆಪ್ಪು ನೈಸರ್ಗಿಕ ಕೃಷಿಗೆ ಹೋಗ್ಬೇಕು. ಅದು 5ನೇ ಹಂತಕ್ಕೋಷ್ಟೊಳಗೆ ಆಗಲೇ 50 ವರ್ಷಕ್ಕೆ ಬಂದಿರ್ತದೆ. ಈಗ ನೀವು ಯಾವ ಹಂತದಲ್ಲಿ ಇದ್ದೀರಾ ಈಗ? ನಾನೀಗ ಸಾವಯವ ಕೃಷಿಗೆ ಹಂತದಲ್ಲಿ ಇದ್ದೀನಿ. ಮುಂದಿನ ಹಂತ ನೈಸರ್ಗಿಕ ಕೃಷಿ ಕೃಷಿಗೋ. ಅದಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗ್ತಿದ್ದೀರಿ, ಭೂಮಿಯನ್ನ ಸಿದ್ಧ ಮಾಡ್ತಾ ಇದ್ದೀರಿ. ಸರ್ ಸಾಹೇಬ್ರೆ, ಈಗ ನೀವು ಕೇಳಿರೋಂಥದ್ದು ನಿಜ, ಭೂಮಿಯ ಸಂರಚನೆ ಮಾಡಬೇಕು, ಅದಕ್ಕೆ ಸಿದ್ಧತೆ ಆಗಬೇಕು. ಸಾವಯವ ಕೃಷಿಗೆ ಹೋಗ್ತೀನಿ ಅಂತಂದರೆ ಅದನ್ನು ಹೊಂದಿಸ್ಬೇಕು ಆ ಭೂಮಿನ, ಆಮೇಲೆ ಗಿಡಗಳು ಹೊಂದ್ಕೋಬೇಕು. ಗಿಡ ಎಲ್ಲ ಒಂದು ಕೆಂಚ್ಕಾಗ್ಬಿಡ್ತದೆ, ಅವಾಗ ಒಂದಿಷ್ಟೆಲ್ಲ ರಾಸಾಯನಿಕ ಕೊಡಬೇಕಾಗ್ತದೆ, ಅಷ್ಟೆಲ್ಲ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈಗ ಪ್ರತಿಯೊಂದು ಅಡಿಕೆ ಗಿಡನೂ ಈ ಕ್ಷೇತ್ರದಲ್ಲಿ ನಿಮಗೆ ಪರಿಚಯ ಇದೆ, ಯಾವ ಗಿಡದ ಬುಡಕ್ಕೆ ಬಿಸಿಲು ಎಷ್ಟು ಬೀಳ್ತಾ ಇದೆ ಅಂತಲೂ ಗೊತ್ತಿದೆ ಅಲ್ವಾ? ನಿಜ ಸರ್, ನಾನು ಯಾಕೆಂದರೆ ನಾವು ನನ್ನನ್ನು ಮರಗಳಿಗೆ ಕಣ್ಣಿರ್ದವ್ರು, ನನಗೆ ಕಣ್ಣಿರೋದ್ರಿಂದ ನಾನು ಪ್ರತಿದಿನ ಯಾವ ಮರಕ್ಕೆ ಏನಾಗ್ತಾ ಇದೆ ಅಂದ್ರೆ ಪ್ರತಿ ಗಿಡನ ಟೆಸ್ಟ್ ಮಾಡೋದು ಇಟ್ಕೊಂಡಿರ್ತೀನಿ. ತೆಂಗಿನ ಗಿಡ ನಿಮ್ಮ ಎದುರಿಗೆ ಒಂದು ಸುಳಿ ಕಿತ್ತೋಗಿ, ಸುಳಿ ತಿನ್ಕೊಂಡಿತ್ತು, ಅದ್ರ ಬಡ್ಡೆನಲ್ಲಿ ನಮ್ಮಲ್ಲಿ ಯಾದ ಅಂತಾರೆ, ಇಲ್ಲ ಅಂತಾರೆ ತೋಡ ಅಂತಾರೆ, ಅದನ್ನು ಕಡ್ದಿತ್ತು. ಅಂಥದ್ದೆಲ್ಲ ನೋಡ್ತಾ ಅಷ್ಟು ಅದು ಒಡನಾಟ ಅಂತಂದರೆ ಅದನ್ನೇ, ಅದನ್ನು ಮಾತಾಡಿಸ್ಬೇಕು ಅಂತಂದರೆ ಮಾತಾಡ್ತವೆ, ನಾವು ಮಾತಾಡಿಸ್ಬೇಕು, ನಾವು ಮಾತಾಡಿಸೋ ಮನಸ್ಸು ಮಾಡಬೇಕು. ಮಾತಾಡ್ತಾ ನೀವು ಹೇಳಿದ್ರೆ ರೇಷ್ಮೆ ಕೃಷಿಯಲ್ಲಿ ಅಷ್ಟೆಲ್ಲ ಸಾಧನೆ ಮಾಡಿ ಈ ಜಿಲ್ಲಾ ಮಟ್ಟದಲ್ಲೇ ನೀವು ಪ್ರಥಮರಾಗಿ ರಾಮನಗರ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಪಡೆದ್ರು, ರೇಷ್ಮೆ ಕೃಷಿ ಯಾಕೆ ಬಿಟ್ರಿ ಶಿವಶಂಕರ್? ಸರ್, ರೇಷ್ಮೆ ಕೃಷಿ ಉತ್ಪಾದನಾ ವೆಚ್ಚ ಒಂದು, ಈಗ 100 ಮೊಟ್ಟೆ ತೊಗೊಂಡ್ರೆ ಸರ್, 100 ಮೊಟ್ಟೆ ರೇಷ್ಮೆ ಮರಿಗಳನ್ನ ತೊಗೋತೀವಿ, ನಾಟಿಗೆ ಹೋದರೆ 65-70 ಕೆಜಿ, CSR2 ಅಂತ ಬಂತಂದರೆ 90-96 ಕೆಜಿ ತೊಗೊಂಡಿರೋದಿದ್ದಾರೆ, 98 ಕೆಜಿನೂ ತೊಗೋಬೋದು. ಉತ್ಪಾದನಾ ವೆಚ್ಚನ ಪ್ರತಿ ಕೆಜಿಗೆ 100 ರೂಪಾಯಿ ಬಿದ್ದುಬಿಡುತ್ತೆ, ನಾವಲ್ಲಿ 250-300 ರೂಪಾಯಿಗೆ ಒಂದು ಕೆಜಿ ಮಾರಿರ್ತೀವಿ. ಆ ಖರ್ಚನ್ನ ಬ್ಯಾಲೆನ್ಸ್ ಮಾಡಿದಾಗ ಒಂದು ತಿಂಗಳು ನಾವು ತುಂಬ ಶ್ರಮಪಟ್ಟು ಮಾಡಿರ್ತೀವಿ, ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಮಾಡಿರ್ತೀವಿ. ಅದ್ರ ಜೊತೆ ಒಡನಾಟ ಒಂಥರ ಏನೋ, ಆ ಹುಳುಗಳು ಮೇಯ್ತಿರ್ಬೇಕಾದ್ರೆ ಒಂಥರ ಮಜಾನೇ ಇರ್ತದೆ 4 ದಿನದಿದ್ದಾಗ. ಅದು ನೋಡಿದಾಗ ನಮಗೆ ಆ ಉತ್ಪಾದನಾ ವೆಚ್ಚ ಮತ್ತು ನಮ್ಮ ಇದು ನೋಡಿದಾಗ ನಮಗೆ ಲಾಭ ಅನಿಸ್ತಿರ್ಲಿಲ್ಲ. ಇತ್ತೀಚಿನ ಬೆಲೆ ಕುಸಿತ ಮತ್ತು ವಿದೇಶದಿಂದ ತರಿಸ್ಕೊಂಡಂಥ ಆಮದಾದಂಥ ರೇಷ್ಮೆಯಿಂದ ಭಾರಿ ತುಂಬ ಕಂಗೆಟ್ಟೋದು, ಏಯ್ ರೇಷ್ಮೆ ಬೇಡಪ್ಪ ಅಂತ ಹೇಳಿಬಿಟ್ಟು ಈಗ ಅಡಿಕೆಗೆ ಬಂದಿದ್ದೀನಿ. ಸಮಗ್ರ ಕೃಷಿಯ ಜೊತೆಗೆ ತೋಟಗಾರಿಕಾ ಬೆಳೆ, ಅರಣ್ಯ ಕೃಷಿ, ಹಣ್ಣು ಕೃಷಿಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀನಿ. ಇನ್ನು ಈ ತರಕಾರಿ ಬೆಳೆ ನೀವು ಏನೆಲ್ಲ ಹೇಳಿದ್ರಿ, ಸುಮಾರು 10ಕ್ಕೂ ಹೆಚ್ಚಿನ ಬೇರೆ ಬೇರೆ ತರಕಾರಿ ಬೆಳೆಗಳನ್ನು ನೀವು ಬೆಳಿತೀರಿ. ಇದಕ್ಕೆ ಬೇಕಾದ ಸಸಿಗಳನ್ನು ನೀವು ಯಾವುದೇ ನರ್ಸರಿಗೆ ಆರ್ಡ್ರ್ ಕೊಡೋದಿಲ್ಲ, ನೀವೇ ಸ್ವತಃ ಮಾಡ್ಕೊಳ್ತೀನಿ ಅಂತಲೂ ಹೇಳಿದ್ರಿ. ಹೇಳಿ, ಯಾವ ಬಗ್ಗೆ ಯಾವ ಥರ ಮಾಡಿಕೊಂಡ್ರೆ ಒಳ್ಳೆಯದು? ಒಂದು ಚಿಕ್ಕ ಒಂದು 20-25 ಅಡಿನಲ್ಲಿ ಒಂದು ಹೆಚ್ಚು ಕಮ್ಮಿ 3,000-4,000 ಟ್ರೇಗಳನ್ನ ಇಟ್ಕೋಬೋದು. ಕಲ್ಲಂಗಡಿ ಈಗ ನಾನೇ ಹಾಕ್ಕೊಂಡಿದ್ದೆ 4,000 ಗಿಡಗಳನ್ನ. ಈಗ ಉದಾಹರಣೆಗೆ ಒಂದು ಬದನೆ ಬೀಜದ ಪ್ಯಾಕೆಟ್ ತೊಗೊಂಡ್ರೆ 10 ಗ್ರಾಮಲ್ಲಿ 3,000 ಚಿಲ್ಲರೆ ಬೀಜ ಇರುತ್ತೆ. ಒಂದು ಕ್ರೇಟ್ ಕೊಕೋ ಫಿಟ್ ತೊಗೊಂಡ್ರೆ 180-160 ರೂಪಾಯಿ ಇರ್ತದೆ, ಅದು 32 ಕ್ರೇಟ್ಗಾಗಿರ್ತದೆ. ಅವ್ರ ಹತ್ರ ನರ್ಸರಿ ಅವ್ರ ಹತ್ರ ಒಂದು ತಿಂಗಳಿಗೆ ಕೇಳಕ್ಕೆ ಹೋದರೆ ಒಂದು ಗಿಡಕ್ಕೆ 50-60 ಪೈಸೆ ಹೇಳ್ತಾರೆ. ಅದೇ ಹೂಕೋಸಿನ ಗಿಡನೂ ಅಷ್ಟೇ, 300 ರೂಪಾಯಿನ ಬೀಜ ತೊಗೊಂಡಿರ್ತೀವಿ, ಅವರು 80 ಪೈಸೆ ಹೂಕೋಸು ಕೇಳಿರ್ತಾರೆ ಒಂದು ಗಿಡಕ್ಕೆ. ಹಂಗೆ ಹೋದಾಗ ನಮ್ಗೆ 1/2 ರೇಟಲ್ಲಿ ನಮ್ಮ ಕೆಲಸ ಆಗಿರ್ತದೆ. ಒಂದಿನ ಬಿಟ್ಟು ಒಂದಿನ ಒಂದು ಕೈ ಬಂದಲ್ಲಿ ನೀರು ಹಾಕೋಬಿಟ್ರೆ ಸಾಕು ಮನೆ ಹತ್ರ. ಅದರಿಂದ ನಾನೇ ಮಾಡ್ಕೊಳ್ಳೋಂಥ ಕೆಲಸನ ಕಲ್ತ್ಕೊಂಡೆ. ಸುತ್ತೂರು ಕೃಷಿ ಮೇಳಕ್ಕೆ ಹೋದಾಗ ನಾನು ಅವರಲ್ಲಿ ಒಬ್ಬರು ಪ್ರೊಫೆಸರ್ ಹತ್ರ ಮಾತಾಡಿದಾಗ, ಈ ಚಿಕ್ಕ ಚಿಕ್ಕದಾಗಾದರೆ ನೀವೇ ಮಾಡ್ಕೋಬೋದಪ್ಪ, ಮೇಲೊಂದು ಶೇಡ್ ನೆಟ್ ಕಟ್ಕೋಬೋದು, ಕಟ್ಕೊಂಡು ಮಾಡ್ಬೋದು ಅಂತ ಹೇಳಿದರು. ಅದು ಮತ್ತು ಜಿ ಕೆ ವಿಕೆನಲ್ಲಿ ಕೃಷಿ ಮೇಳಕ್ಕೆ ಹೋದಾಗ ಸ್ಟೂಡೆಂಟ್ಸ್ ಆಗ್ತಾನೆ ಕಲಿಕೆಗೆ ಬಂದಿರ್ತಾರಲ್ಲ, ಅವರು ತುಂಬ ತಾಳ್ಮೆಯಿಂದ ಹೇಳ್ಕೊಟ್ರು ಒಂದು ಎರಡು ಮೂರು ತರಬೇತಿನಲ್ಲಿ. ಅಂಥವಕ್ಕೆಲ್ಲ ನೀವು ದುಡ್ಡು ಉಳಿಸ್ತಾ ಹೋಗ್ಬೋದು ಅಂತ, ಅದರಿಂದ ನಾನು ಅಲ್ಲಿ ಕಲ್ತ್ಕೊಂಡಂಥದ್ದು. ಅಂದರೆ ಕೃಷಿ ಲಾಭದಾಯಕವಾಗಬೇಕಾದ್ರೆ ಒಳಸುರಿಗಳು ಅಥವಾ ಈ ರೀತಿಯ ಖರ್ಚುಗಳನ್ನು ನಾವು ಕಡಿಮೆ ಮಾಡಿದಷ್ಟು ಲಾಭದ ಅಂಶ ಹೆಚ್ಚಾಗುತ್ತೆ. ಹೌದು ಸರ್, ನಾವು ಎಷ್ಟು ಕೃಷಿ ಎಲ್ಲರೂ ಏನಪ್ಪ ಅಂದರೆ ಏ ಇದರಲ್ಲಿ ಏನಿಲ್ಲ ಲಾಭ ಇಲ್ಲಪ್ಪ ಬಿಟ್ಬಿಟ್ಟಾದಾಗ ಯಾವನಿಗೆ ಬೇಕು ಯಾವನಿಗೆ ಗುತ್ತಿಗೆ ಕೊಟ್ಬಿಟ್ಟು ಹೊರಟೋಗ್ಬಿಡೋದ ಅಂತ ಅಂತಾರೆ. ತುಂಬ ಮಾರ್ಕೆಟ್ ಸ್ಟಡಿ ಮಾಡಿ ಖರ್ಚನ್ನ ಕೂಲಿನ ಕಡಿಮೆ ಮಾಡಿ ಮಾಡೋದ್ರಿಂದ ಲಾಭ ಇದೆ, ಆಮೇಲೆ ಆತ್ಮಹತ್ಯೆ ಮಾಡ್ಕೊಬಿಡೋದು ಅವೆಲ್ಲ ಏನೂ ಆಗಲ್ಲ. ಕೃಷಿ ಒಡನಾಟ ಜಾಸ್ತಿ ಇಟ್ಕೋಬೇಕು ಕೃಷಿ ಜೊತೆ, ಹಂಗಿದ್ದಾಗ ಲಾಭದಾಯಕನೇ. ಆಮೇಲೆ ಮಿಶ್ರ ಬೆಳೆ ಜೊತೆಗಿರಬೇಕು, ಸಮಗ್ರ ಕೃಷಿ ಇರಬೇಕು, ಹಂಗಿದ್ದಾಗ ಅವನು ಯಾವತ್ತೂ ಮಾರ್ಕೆಟಲ್ಲಿ ಫೇಲ್ ಆಗಲ್ಲ. ಒಂದೇ ಸರಿ ಎರಡು ಎಕರೆಗೂ ಟೊಮೊಟೊ ಹಾಕ್ಬಿಡೋದು, ಎರಡು ಎಕರೆಗೂ ಮೆಣಸಿಕಾಯಿ ಹಾಕ್ಬಿಡೋದು, ಎರಡು ಎಕರೆ ಹೂಕೋಸ್ನ ಇಟ್ಬಿಡೋದು, ಇಡೀ ಸಮೂಹನೇ. ಈಗ ಇಲ್ಲೊಂದು 3,000 ಹೆಕ್ಟೇರ್ ಇದೆ ಅಂತಂದರೆ ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಸಾವಿರ ಹೆಕ್ಟೇರು ಮೆಣಸಿಕಾಯಿ ಮಾಡ್ಬಿಡೋದು, ಆಗ ರೇಟ್ ಬಿದ್ದೈತದೆ, ಆಗ ರೋಡ್ ಸುರಿತಾರೆ, ಅದು ಸರಿಯಲ್ಲ. ಲಾಭ ನಷ್ಟ ನೀವು ಹೇಳಿದ್ರಿ, ಒಂದು ಟ್ರ್ಯಾಕ್ಟರ್ ಲೋಡ್ಗೆ ಟೊಮ್ಯಾಟೋದಲ್ಲಿ ಏನಾಯಿತು ಅಂತ. ಅಷ್ಟಿದ್ದು ಸಹ ನಿರಂತರವಾಗಿ ನೀವು ಹಠ ಹಿಡ್ದಂಗೆ ಹೂಕೋಸು ಬೆಳಿತೀನಿ ಅಂತೀರಾ, ಒಂದು ಎಕರೆನಲ್ಲಿ ಎಲೆಕೋಸು ಬೆಳಿತೀನಿ ಅಂತೀರಾ, ಈ ತರಕಾರಿಗಳೆಲ್ಲ ಬೆಳೆದೇ ಬೆಳಿತೀನಿ ಅಂತೀರಾ, ಯಾಕೆ ಹಿಂಗೆ? ಸರಿಗವ ಒಬ್ಬ ಕೈಗಾರಿಕೋದ್ಯಮಿ ಲಾಸ್ ಆಗಲಿ ಬಿಡಲಿ ಅವ್ನು ಪ್ರೊಡಕ್ಷನ್ ತೆಗೆದಿರ್ತಾರೆ. ನಾವು ಅಷ್ಟೇ, ನಾವು ಯಾವತ್ತೂ ತುಂಬ ಲಾಭ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ಕೃಷಿ ಮಾಡೋಕೆ ಹೋಗ್ಬಾರ್ದು. ನಾವು ಜೀವನ ಜೊತೆ ಒಡನಾಟ. ಈಗ ಕೃಷಿ ಅನ್ನೋದು ಒಂದು ಒಪ್ಪಂದದ ಕೃಷಿ, ನಮ್ಮದು ಅಗ್ರಿಕಲ್ಚರ್ ಅಂದರೆ ಒಪ್ಪಂದದ ಕೃಷಿ ನಾವು ಮಾಡ್ಕೊಂಡಿರೋದು. ಕೃಷಿ ಭೂಮಿ ಜೊತೆ ಒಪ್ಪಂದನ ಇದು, ಅಥವಾ ಭೂಮಿ ಮತ್ತು ನಮಗೆ ಭೂಮಿತಾಯಿ ಮಕ್ಕಳು, ನಾವು ರೈತ ಅಂತಂದರೆ ಒರಿಜಿನಾಗಿ ಭೂಮಿತಾಯಿ ಮಕ್ಕಳು. ಇನ್ನೊಂದು ಲೆಕ್ಕದಲ್ಲಿ ಭೂಮಿತಾಯಿ ಮಕ್ಕಳು ಯಾರಪ್ಪ ಅಂದರೆ ಕಳೆಗಳು. ಹಂಗೆ ನಾವೇನಪ್ಪ ಅಂದರೆ ತುಂಬ ನಿರೀಕ್ಷೆ ಇಟ್ಕೊಬಿಡೋದು, ಐಷಾರಾಮಿ ಮದುವೆ ಮಾಡಬೇಕು, ಗದ್ದೆ ಮಾರೋದಾಗಲಿಲ್ಲ ಈ ಬೆಳೆ ಇಟ್ಕೊ ನಿರೀಕ್ಷೆ ಒಂದು 2 ಲಕ್ಷ ಆಗೋದಿಲ್ವಾ ಸರಿ ನಂಗೆ ಟೊಮೊಟೊನಲ್ಲಿ ಅಂತ ಅಂದ್ಕೊಂಡು ಹೋಗೋದು. ಆಗೇನಾಗ್ತಾನೆ ಎದ್ದುವಾತದ ರೇಟ್ ಬಿದ್ದೋಗಿರ್ತದೆ, ಕೂಲಿನೂ ರಿಟರ್ನ್ಸ್ ಬಂದಿರಲ್ಲ, ಆಗ ಅವನೇನು ಮಾಡ್ತಾನೆ ಕೃಷಿ ಬಿಡ್ತಾನೆ ಇಲ್ಲ ಜಮೀನು ಮಾರ್ತಾನೆ. ನಿರೀಕ್ಷೆ ಇರಬಾರ್ದು, ಯಾರು ನಿರೀಕ್ಷೆ ಇಲ್ಲದೆ ಇರ್ತಾನೋ ಅವ್ನು ನೆಮ್ಮದಿಯಾಗಿರ್ತಾನೆ ಕೃಷಿನಲ್ಲಿ. ಈಗ ಶಿವಶಂಕರ್ ನೀವೇ ಮಾತಾಡ್ತಾ ಹೇಳಿದ್ರಿ, ಒಂದು ಡೈರಿ ನನ್ನ ಹತ್ರ ಇದೆ, ಅದರಲ್ಲಿ ಸುಮಾರೊಂದು 14 ವರ್ಷಗಳ ನನ್ನ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿ ಇದೆ ಅಂತ ಹೇಳಿ, ಇಷ್ಟೆಲ್ಲ ಲೆಕ್ಕಾಚಾರ ಇರುವಾಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಧ್ಯಯನಗಳು ಯಾವ ಥರ ಇವೆ, ಹೇಗೆ ಕಲಿತ್ರಿ, ಜೊತೆಗೆ ನಿಮ್ಮ ಕುಟುಂಬದಲ್ಲೇ ಅಡಿಕೆ ಮಾರಾಟನೂ ಸಹ ನೀವು ಮಾಡ್ತಾಯಿದ್ದೀರಿ, ಅದರ ತ್ಯಾಜ್ಯಗಳನ್ನು ಸಹ ಯಶಸ್ವಿಯಾಗಿ ಬಳಸುವಂಥ ಪ್ರಯತ್ನ ಮಾಡಿದ್ದೀರಿ, ಮೊದಲು ಈ ಮಾರುಕಟ್ಟೆಗೆ ನಿಮ್ಮ ಪ್ರವೇಶ ಯಾವ ಥರ ಆಯಿತು ಹೇಳಿ. ಸರ್, ನಾನು ಒಂದು 10 ವರ್ಷದಿಂದ ಒಂದು ಕೇರಳದಲ್ಲಿ ಎ ಆರ್ ವೆಜಿಟೇಬಲ್ ಅನ್ನೋ ಕಂಪ್ನಿಗೆ ಮೈಸೂರಿನಿಂದ ಒಬ್ಬ ರೈಟರಾಗಿ ಕೆಲಸ ಮಾಡುವ ಸೇರಿಕೊಂಡೆ. ಅಲ್ಲಿ ನಾನು ಪರ್ಚೇಸಿಂಗ್ ಆರ್ ಎಮ್ ಸಿನಲ್ಲಿ ಮಾಡಿದಾಗ ನನಗೆ ಕಮಿಷನ್ ಅಂತಲೇ ಕೊಡ್ತಿದ್ರು, ನಮ್ಮ ಅಂಗಡಿನಲ್ಲಿ ಇಷ್ಟು ಐಟಮ್ ಹಾಕೋದಿಷ್ಟು ಅಂತ. ಈ ವ್ಯವಸ್ಥೆ ಸರಿ ಇಲ್ಲ, ರೈತನಿಗೇನು ಈ ವ್ಯವಸ್ಥೆನ ಏನು ಮಾಡೋಕ್ಕಾಗಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ನಾನು ಕೆಲಸ ಬಿಟ್ಟೆ. ಫಸ್ಟು ನಾನು ಸರಿಯಾಗೋಣ, ಆಮೇಲೆ 4 ಜನಕ್ಕೆ ತಿಳಿಗೇಳ್ಬೋದು ಅಂದ್ಬಿಟ್ಟು ಕೃಷಿಗೆ ನಾನು ತೊಡಗಿಸ್ಕೊಂಡೆ. ಮಾರ್ಕೆಟ್ ಹೆಂಗೆ ಸ್ಟಡಿ ಮಾಡಿದೆ ಅಂತಂದರೆ, ಹೋಳಿ ಹಬ್ಬ ಟೈಮಲ್ಲಿ ಮಾರ್ಕೆಟ್ ಶುರು ಆಗುತ್ತೆ, ಪುನಃ ಅದಾದಮೇಲೆ ಓಣಂ ಅಂತ ಬರುತ್ತೆ, ಆ ಟೈಮಲ್ಲಿ ಎಷ್ಟು ಯಾವುದೇ ಪ್ರೊಡಕ್ಷನ್ ಇದ್ರೂ ಯಾವುದೇ ಬೆಳೆ ಇದ್ರೂ ಒಳ್ಳೆ ರೇಟ್ ಸಿಗಾಕೊಳ್ಳುತ್ತೆ. ಅದು ಮತ್ತು ಯುಗಾದಿ ಹಬ್ಬದ ಟೈಮಲ್ಲಿ ಸೌತೆಕಾಯಿಗೆ ರೆಗ್ಯುಲರ್ ಯಾವ ಮಾರ್ಕೆಟ್ ಇರುತ್ತೆ, ನಿಂಬೆಹಣ್ಣು ಅಂಥವಕ್ಕೆ ಅಂಥದನ್ನು ನಾನು ಯಾಕೆ ಮಾಡಬಾರ್ದು ಅಂತ ಆಯ್ಕೆ ಮಾಡಿಕೊಂಡೆ ಬಂದಿದ್ದೆ. ಅಂದರೆ ಆ ಕಾಲಕ್ಕೆ ತಕ್ಕ ಹಾಗೆ ನಾವು ಬೆಳೆಗಳನ್ನು ಸಿದ್ಧ ಮಾಡಿ ಇಟ್ಕೊಳ್ಬೇಕು ಅಲ್ವಾ? ಹೌದು ಸರ್, ಹೌದು. ಓಣಂ ಟೈಮಲ್ಲಿ ಕೇರಳ ಮತ್ತು ತಮಿಳುನಾಡಿನಲ್ಲಿ ಬೆಂಡೆಕಾಯಿಗೆ ತುಂಬ ಡಿಮ್ಯಾಂಡು. ನಮ್ಮಲ್ಲಿ ಹಾಕುವಂಥ ಬೆಂಡೆಕಾಯಿನಲ್ಲಿ ಮುಳ್ಳು ಜಾಸ್ತಿ, ಕುಯ್ಯೋಕ್ಕೆ ಹೆಣ್ಣಾಳು ಬರೋಲ್ಲ. ಅದಕ್ಕೆ ಇವ್ರದ್ದು ಯು ಪಿ ಎಲ್ನವ್ರದ್ದು ರಾಧಿಕಾ ಅಂತ ಒಂದು ಬೆಂಡೆ ವೆರೈಟಿ ಇದೆ, ಒಳ್ಳೆ ವೆರೈಟಿ ಸರ್. ಅದು ಸಾಫ್ಟ್ ಆಗಿರ್ತದೆ, ಒಂದು ದಿನ ಬಿಟ್ಟ ಒಂದು ದಿನ ಕೊಯ್ಬೇಕು, 3-3.5 ಇಂಚ್ ಬರ್ಬೋದು ಅಷ್ಟೇ. ಅಂಥ ವೆರೈಟಿಗಳು ಹಾಕಿದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅದು. ಅಂಥದನ್ನು ಮಾಡೋಕ್ಕೆ ಅಂತ ನಾನು ಹಾಕಲು ಶುರು ಮಾಡಿದೆ. ಒಂದಲ್ಲ ಅಂತ ಮಿಶ್ರ ಬೆಳೆಗಳೇ, ಈ ಕಡೆ ಬೆಂಡೆ ಇರೋದು, ಈ ಕಡೆ ಟೊಮೊಟೊ ಇರೋದು, ಈ ಕಡೆ ಹೂಕೋಸು ಎಲೆಕೋಸು ಇರ್ತಿತ್ತು, ಟೊಮೊಟೊ ಅಂತೂ ರೆಗ್ಯುಲರ್ ಆಗಿರ್ತಿತ್ತು ನನಗೆ. ಅದು ನನ್ನ ಕೈ ಹಿಡಿತಾ ಬಂತು. ಈ ನಡುವೆ ನಮ್ಮ ತಾಯಿ ತೀರ್ಕೊಂಡ ನಂತರ 1-2 ವರ್ಷದಿಂದ ನನಗೆ ಹಿನ್ನಡೆ ಕೃಷಿನಲ್ಲಿ, ಆದರೂ ಏನಿಲ್ಲ, ಸಮಾಧಾನವಾಗಿ ಅದು ಮಾಡ್ಕೊಂಡು ಹೋಗ್ತಾ ಇರಬೇಕು. 7 ಬೀಳುಗಳು ಇದ್ದೇ ಇರುತ್ತೆ ಸರ್. ಸಮಗ್ರ ಕೃಷಿಯಲ್ಲಿ ಸುಸ್ಥಿರ ಬದುಕು. ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಹೆಬ್ಬಾಳು ಕೊಪ್ಪಲಿನ ಕೃಷಿಕ ಎಚ್ಪಿ ಶಿವಶಂಕರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ.